June 18, 2024 9.3 crore ರೈತರ ಉಪಯೋಗಕ್ಕಾಗಿ 20,000 crore ರೂಪಾಯಿಗಳನ್ನು ವಿತರಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಯೋಜನೆಯ ಅಡಿ ವಾರ್ಷಿಕವಾಗಿ 6,000 crore ಮೂರು ಸಮಾನ ಕಂತುಗಳಿಗೆ ರೈತರಿಗೆ ಆದಾಯದ ಬೆಂಬಲ ನೀಡಲು ನೀಡಲಾಗುತ್ತದೆ. ಈ ಯೋಜನೆಯನ್ನು 2019 ಫೆಬ್ರವರಿಯಲ್ಲಿ ಪ್ರಾರಂಭಿಸಲಾಗಿದ್ದು ಆಧಾರ್ ಕಾರ್ಡ್ ಆಧಾರಿತ ಬ್ಯಾಂಕ್ ಖಾತೆಗೆ ಈ ಹಣವನ್ನು ನೇರವಾಗಿ ವರ್ಗಾಯಿಸಲಾಗುತ್ತದೆ. ಈ ವಿತರಣೆಯು ಈ ಯೋಜನೆ ಅಡಿಯಲ್ಲಿ 17ನೆಯ ಕಂತಾಗಿರುತ್ತದೆ. ಇನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತ ಈ ಹೆಚ್ಚು ಇಳುವರಿ ನೀಡುವಂತ ಜೊತೆಗೆ ಹವಾಗುಣಕ್ಕೆ ಹೊಂದಿಕೊಳ್ಳುವಂತ ಈ ಜೈವಿಕ ಬಲವರ್ಧಿತ ತಳಿಗಳು ಯಾವ್ಯಾವು ಅಂತೀರಿ? ನೋಡಿ, ಪ್ರಧಾನಮಂತ್ರಿ ಶ್ರೀ ಮೋದಿ ಅವರು ದಿನಾಂಕ 11/8/2024 ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಹೆಚ್ಚು ಇಳುವರಿ ನೀಡತಕ್ಕಂಥ ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ಳುವ ಜೈವಿಕ ಬಲವರ್ಧಿತ 109 ತಳಿಗಳನ್ನು ಬಿಡುಗಡೆ ಮಾಡಿರುತ್ತಾರೆ. ಇದರಲ್ಲಿ 34 ಕ್ಷೇತ್ರೀಯ ಬೆಳೆಗಳಾದರೆ 27 ತೋಟಗಾರಿಕಾ ಬೆಳೆಗಳಾಗಿವೆ. ಉಳಿದವು ಎಣ್ಣೆ ಬೀಜಗಳು, ನಾರಿನ ಬೆಳೆಗಳು ಮತ್ತು ಔಷಧಿ ಸಸ್ಯಗಳಾಗಿವೆ. ಇವುಗಳಲ್ಲಿ ಏಕದಳ ತಳಿಗಳ ಸಂಖ್ಯೆ 23. ಅವುಗಳು ಯಾವುವು ಅಂತ ಹೇಳಿದ್ರೆ ಅಕ್ಕಿ 9, ಗೋಧಿ 2, ಬಾರ್ಲಿ 1, ಮೆಕ್ಕೆಜೋಳ 6, ಜೋಳ 1, ಸಜ್ಜೆ 1, ರಾಗಿ 1, ಬರ್ಗು 1 ಮತ್ತು ಊದಲು 1. ಇನ್ನು ದ್ವಿದಳ ಧಾನ್ಯಗಳ ಸಂಖ್ಯೆ 11. ಅದರಲ್ಲಿ ಕಡಲೆಕಾಳು 2, ತೊಗರಿಕಾಳು 2, ಮಸೂರು ಕಾಳು 3, ಕ್ಷೇತ್ರಕಾಳು ಅಥವಾ ಫೀಲ್ಡ್ ಪಿ ಅಂತಕ್ಕಂಥದ್ದು 1, ಅವರೇಕಾಯಿ 1 ಮತ್ತು ಹೆಸರು ಕಾಳು 2. ಇನ್ನು ಎಣ್ಣೆ ಬೀಜಗಳು 7 ರೀತಿಯಾದಂತಹದ್ದು ಆಗಿವೆ. ಅವುಗಳಲ್ಲಿ ಸೂರ್ಯಕಾಂತಿ 2, ಸೋಯಾಬೀನ್ 2, ಶೇಂಗಾ ಬೀಜ 2 ಮತ್ತು ಸಾಸಿವೆ 1. ಮೇವಿನ ಬೆಳೆಗಳ ವಿಧಗಳು 7 ಆಗಿದ್ದು ಅವು ಯಾವುವು ಅಂತ ಹೇಳಿದ್ರೆ ಮೇವು ರಾಗಿ 1, ಬೆರ್ಸಿಮ್ 1, ಓಟ್ಸ್ 2, ಮೇವು ಮೆಕ್ಕೆಜೋಳ 2, ಮೇವಿನ ಜೋಳ 1. ಇನ್ನು ಕಬ್ಬಿನ ಬೆಳೆಗಳು 4 ಆಗಿವೆ. ನಾರಿನ ಬೆಳೆಗಳ ಸಂಖ್ಯೆ 6 ಇದ್ದು ಅವುಗಳಲ್ಲಿ ಹತ್ತಿ ತಳಿಗಳ ಸಂಖ್ಯೆ 5 ಮತ್ತು ಸೆಣಬಿನ ತಳಿಗಳ ಸಂಖ್ಯೆ 1. ಇನ್ನು ಭವಿಷ್ಯದ ಬೆಳೆಗಳಾದಂತಕ್ಕಂತಹ ತಳಿಗಳು ಯಾವುವು ಅಂತ ಹೇಳಿದ್ರೆ ಅಮರನಾಥ 4, ರೆಕ್ಕೆಯ ಬೀನ್ಸ್ 1, ಕೆಂಪು ಹೆಸರು 1, ಪಿಲ್ಲಿ ಪೆಸರ 1, ಕಾಳಿಗಂಧ 1 ಮತ್ತು ಪೆರಿಲ್ಲಾ 2. ಇನ್ನು ಬಿಡುಗಡೆ ಆಗಿರ್ತಕ್ಕಂಥ ಹೊಸ ಹಣ್ಣಿನ ತಳಿಗಳ ಸಂಖ್ಯೆ 8. ಅವುಗಳು ಯಾವುವು ಅಂತ ಹೇಳಿದ್ರೆ ಮಾವು 3, ದಾಳಿಂಬೆ 1, ಸೀಬೆಹಣ್ಣು 2, ಬೇಲದ ಹಣ್ಣು 1 ಮತ್ತು ಚೊಕ್ಕೋತ 1. ಇನ್ನು ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥ ತರಕಾರಿ ಬೆಳೆಗಳು 7 ಆಗಿದ್ದು ಅವುಗಳು ಯಾವುವು ಅಂತ ಹೇಳಿದ್ರೆ ಟೊಮೆಟೊ 2, ಸೋರೆಕಾಯಿ ಅಥವಾ ಬಾಟಲ್ ಗಾರ್ಡ್ 2, ಓಕ್ರಾ 1 ಮತ್ತು ಭಾರತೀಯ ಬೀನ್ಸ್ 2. ಇನ್ನು ಬಳ್ಳಿಯಲ್ಲಿ ಬಿಡತಕ್ಕಂಥ ಹಣ್ಣುಗಳು ಯಾವುವು ಅಂತ ಹೇಳಿದ್ರೆ ಕರ್ಬೂಜ 1 ಮತ್ತು ಕಲ್ಲಂಗಡಿ 1. ಗೆಡ್ಡೆ ಗೆಣಸು 3 ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಆಲೂಗಡ್ಡೆಯ ತಳಿಗಳೇ ಅವು ಆಗಿವೆ. ಇನ್ನು ಸಾಂಬಾರು ಬೆಳೆಗಳು 6 ಆಗಿದ್ದು ಜಾಯಿಕಾಯಿ 1, ಸಣ್ಣ ಏಲಕ್ಕಿ 2, ಬಡೆ ಸೋಂಪು 1, ಅಜವಾನ 1 ಮತ್ತು ಮಾವಿನ ಶುಂಠಿ 1. ತೋಟಗಾರಿಕಾ ಬೆಳೆಗಳ ಸಂಖ್ಯೆ 6 ಆಗಿದ್ದು ಅವುಗಳಲ್ಲಿ ಕೋಕೋ 2, ಗೋಡಂಬಿ 2 ಮತ್ತು ತೆಂಗಿನಕಾಯಿ 2. ಹೂವಿನ ಬೆಳೆಗಳ ಸಂಖ್ಯೆ 5 ಆಗಿದ್ದು ಅವುಗಳು ಯಾವುವು ಅಂತ ಹೇಳಿದ್ರೆ ಮೇರಿಗೋಲ್ಡ್ 1, ಸುಗಂಧರಾಜ 1, ಕನಕಾಂಬರ 1 ಮತ್ತು ಗ್ಲಾಡಿಯೋಲಿನ್ 2. ಇನ್ನು ಔಷಧಿ ಸಸ್ಯಗಳು 4. ಅವು ಯಾವುವು ಅಂತ ಹೇಳಿದ್ರೆ ನಸುಗುನ್ನಿ 2, ಅಶ್ವಗಂಧ 1 ಮತ್ತು ಮಂಡೂಕಪರ್ಣಿ 1. ಈ ರೀತಿಯಲ್ಲಿ ಒಟ್ಟು 109 ಹೊಸ ತಳಿಗಳನ್ನ ಪ್ರಧಾನಮಂತ್ರಿ ಅವರು ಬಿಡುಗಡೆ ಮಾಡಿರುತ್ತಾರೆ. ಈ 2024-25 ಮುಂಗಾರು ಬೆಳೆಗಳಿಗೆ ಏನು ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿದರೆ ಅದರ ಪ್ರಮಾಣ ಎಷ್ಟು ಮತ್ತೆ ಇದರಿಂದ ಎಷ್ಟು ಜನ ರೈತರಿಗೆ ಅನುಕೂಲ ಆಗ್ಬೋದು ಅಂತೀರಿ? ನೋಡಿ, 2024-25 ಖಾರಿಫ್ ಬೆಳೆಗಳ ಕನಿಷ್ಠ ಬೆಂಬಲವನ್ನು ಏರಿಸಲಾಗಿದ್ದು ಅವು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮೊಟ್ಟ ಮೊದಲೇ ಆಗಿ ಸಾಮಾನ್ಯ ಭತ್ತ ಕಳೆದ ವರ್ಷ 2,183 ರೂಪಾಯಿ ಇತ್ತು ಕ್ವಿಂಟಾಲಿಗೆ, ಈ ಸಲ 2,300 ಏರಿಸಲಾಗಿದೆ. ಅಂದ್ರೆ ಹೆಚ್ಚಳ 117 ರೂಪಾಯಿ. ಭತ್ತ ಗ್ರೇಡ್ ಎ 2,203 ರೂಪಾಯಿ ಇತ್ತು, ಅದನ್ನ 2,320 ಏರಿಸಲಾಗಿದೆ. ಹೆಚ್ಚಳವಾದ ಮೊತ್ತ 117 ರೂಪಾಯಿ. ಇನ್ನು ಜೋಳಕ್ಕೆ ಬಂದ್ರೆ ಹೈಬ್ರಿಡ್ ಜೋಳಕ್ಕೆ 3,180 ರೂಪಾಯಿ ಕಳೆದ ವರ್ಷ ಇತ್ತು, ಈ ಸಲ 3,371 ಏರಿಸಲಾಗಿದೆ. ಹೆಚ್ಚಳದ ವ್ಯತ್ಯಾಸ 191 ರೂಪಾಯಿ. ಇನ್ನು ಮಾಲದಂಡಿಗೆ ಕಳೆದ ವರ್ಷ 3,225 ರೂಪಾಯಿ ಇತ್ತು, ಈಗ 3,421 ದರವನ್ನು ನಿಗದಿಪಡಿಸಲಾಗಿದೆ. ಇದರಿಂದ 196 ರೂಪಾಯಿ ಹೆಚ್ಚಳವಾಗಿದೆ. ಸಜ್ಜೆ 2,500 ರೂಪಾಯಿ ಇತ್ತು, ಅದನ್ನು 2,625 ಏರಿಸಲಾಗಿದೆ. 125 ರೂಪಾಯಿಗಳ ಹೆಚ್ಚಳವಾಗಿದೆ. ರಾಗಿ ಕಳೆದ ವರ್ಷ 3,846 ರೂಪಾಯಿ ಇತ್ತು, ಅದನ್ನು ಈಗ 4,290 ರೂಪಾಯಿಗೆ ಹೆಚ್ಚಿಗೆ ಮಾಡಲಾಗಿದೆ. ಇದರಿಂದ 444 ರೂಪಾಯಿಗಳ ಹೆಚ್ಚಳವಾಗಿದೆ. ಮೆಕ್ಕೆಜೋಳದ ಬೆಲೆ ಕಳೆದ ವರ್ಷ 2,090 ರೂಪಾಯಿ ಇತ್ತು, ಅದನ್ನು ಈ ವರ್ಷ 2,225 ರೂಪಾಯಿಗೆ ಏರಿಸಲಾಗಿದೆ. ಇದರಿಂದ 135 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ದ್ವಿದಳ ಧಾನ್ಯಗಳ ಬಗ್ಗೆ ಬರೋದಾದ್ರೆ ತೊಗರಿಗೆ ಕಳೆದ ವರ್ಷ 7,000 ರೂಪಾಯಿ ಇತ್ತು, ಅದನ್ನು ಈ ಸಾಲಿನಲ್ಲಿ 7,750 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಹೆಚ್ಚಳವಾದ ಮೊತ್ತ 550 ರೂಪಾಯಿ. ಹೆಸರಿನ ಬಗ್ಗೆ ಹೇಳೋದಾದ್ರೆ ಕಳೆದ ಸಲ 8,558 ರೂಪಾಯಿ ಇತ್ತು, ಈ ಸಲ ಅದನ್ನು 8,682 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. 124 ರೂಪಾಯಿ ಹೆಚ್ಚಳವನ್ನು ಕಂಡಿದೆ. ಉದ್ದು ಕಳೆದ ವರ್ಷ 6,950 ರೂಪಾಯಿ ಇತ್ತು, ಅದನ್ನು ಈ ಸಾಲಿನಲ್ಲಿ 7,400 ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ. ಇದರಿಂದ 450 ರೂಪಾಯಿಗಳ ಹೆಚ್ಚಳ ಆಗಿದೆ. ಇನ್ನು ಎಣ್ಣೆ ಬೀಜಗಳ ಬಗ್ಗೆ ಹೇಳೋದಾದ್ರೆ ಶೇಂಗಾ ಬೀಜ ಕಳೆದ ಸಾಲಿನಲ್ಲಿ 6,377 ರೂಪಾಯಿ ಇತ್ತು, ಅದನ್ನು ಈ ಸಾಲಿನಲ್ಲಿ 6,783 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಹೆಚ್ಚಳವಾದ ಮೊತ್ತ 406 ರೂಪಾಯಿ. ಸೂರ್ಯಕಾಂತಿ 6,760 ರೂಪಾಯಿ ಇತ್ತು ಕಳೆದ ಸಾಲಿನಲ್ಲಿ, ಈ ಸಾಲಿನಲ್ಲಿ 7,280 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಲಾಗಿದೆ. ಹೆಚ್ಚಳವಾದ ಮೊತ್ತ 520 ರೂಪಾಯಿ. ಹಳದಿ ಸೋಯಾಬೀನ್ ಕಳೆದ ಸಾಲಿನಲ್ಲಿ 4,600 ರೂಪಾಯಿ ಇತ್ತು, ಈ ಸಾಲಿನಲ್ಲಿ 4,892 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಹೆಚ್ಚಳವಾಗಿರತಕ್ಕಂಥ ಮೊತ್ತ 292 ರೂಪಾಯಿ. ಇನ್ನು ಸಾಸಿವೆ ಬಗ್ಗೆ ಹೇಳೋದಾದ್ರೆ ಕಳೆದ ಸಾಲಿನಲ್ಲಿ 8,635 ರೂಪಾಯಿ ಇತ್ತು, ಈ ಸಾಲಿನಲ್ಲಿ 9,267 ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ಹೆಚ್ಚಳವಾದ ಮೊತ್ತ 632 ರೂಪಾಯಿ. ಇನ್ನು ಹತ್ತಿಯ ವಿಷಯಕ್ಕೆ ಬಂದ್ರೆ ಮದ್ಯ ಮಾರಳೆ ಕಳೆದ ಸಾಲಿನಲ್ಲಿ 6,620 ರೂಪಾಯಿ ಇತ್ತು, ಈ ಸಾಲಿನಲ್ಲಿ 7,121 ರೂಪಾಯಿ ನಿಗದಿಪಡಿಸಲಾಗಿದೆ. ಹೆಚ್ಚಳವಾದ ಮೊತ್ತ 501 ರೂಪಾಯಿ. ಉದ್ದದ ಅರಳೆ ಕಳೆದ ಸಾಲಿನಲ್ಲಿ 7,020 ರೂಪಾಯಿ ಇತ್ತು, ಈ ಸಾಲಿನಲ್ಲಿ 7,521 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹೆಚ್ಚಳವಾದ ಮೊತ್ತ 501 ರೂಪಾಯಿ. ಒಟ್ಟಿನಲ್ಲಿ 2024-25 ಖಾರೀಫ್ ಬೆಳೆಗಳಿಗೆ 100 ದಿನಗಳ ಕ್ರಿಯಾ ಯೋಜನೆಯ ಭಾಗವಾಗಿ ಹೆಚ್ಚಿಸಲಾಗಿರತಕ್ಕಂತಹ ಕನಿಷ್ಠ ಮಾರಾಟ ಬೆಂಬಲ ಬೆಲೆಯಿಂದ 12 ಕೋಟಿ ರೈತರಿಗೆ ಲಾಭವಾಗುತ್ತದೆ. ಇನ್ನು ಕಳೆದ ಒಂದು ವರ್ಷದಲ್ಲಿ ಭತ್ತ ಮತ್ತು ಗೋಧಿಯನ್ನ ಬೆಂಬಲ ಬೆಲೆಯಿಂದ ಖರೀದಿ ಮಾಡಿರೋದ್ರಿಂದ ರೈತರ ಖಾತೆಗಳಿಗೆ ಎಷ್ಟು ಹಣ ನೇರವಾಗಿ ವರ್ಗಾವಣೆ ಆಗಿದೆ ಅಂತ ತಾವು ಅಭಿಪ್ರಾಯ ಪಡ್ತೀರಾ? ಈ ಮೊತ್ತ ಎಷ್ಟು ಅಂತೀರಿ? ಕನಿಷ್ಠ ಬೆಂಬಲ ಬೆಲೆಗಳು ಸರ್ಕಾರದಿಂದ ಕೃಷಿ ಉತ್ಪನ್ನಗಳಿಗೆ ನೀಡತಕ್ಕಂತಹ ಖಾತರಿ ಬೆಲೆಗಳಾಗಿವೆ. ಹೆಚ್ಚು ಬೆಳೆ ಉತ್ಪಾದನೆಯಾಗಿ ಸರಕುಗಳ ಮಾರುಕಟ್ಟೆ ಬೆಲೆ ಘೋಷಿತ ಕನಿಷ್ಠ ಬೆಂಬಲಗಿಂತ ಕಡಿಮೆಯಾದಲ್ಲಿ ಸರ್ಕಾರಿ ಸಂಸ್ಥೆಗಳ ಮೂಲಕ ರೈತರ ಉತ್ಪನ್ನಗಳನ್ನು ಘೋಷಿಸಿದ ಕನಿಷ್ಠ ಬೆಲೆಗೆ ಖರೀದಿಸಲಾಗುತ್ತದೆ. ಅತಿಯಾದ ಬೆಲೆ ಕುಸಿತದ ಸಂದರ್ಭದಲ್ಲಿ ರೈತರ ಹಿತರಕ್ಷಣೆ ಮಾಡಲು ಭಾರತ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಅಥವಾ MSP ಯೋಜನೆಯನ್ನ ಜಾರಿಗೆ ತಂದಿದೆ. ಈ ರೀತಿ ಕಳೆದ 1 ವರ್ಷದಲ್ಲಿ ಭತ್ತ ಮತ್ತು ಗೋಧಿಯನ್ನ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರವು 1.29 ಕೋಟಿ ರೈತರ ಖಾತೆಗಳಿಗೆ ನೇರವಾಗಿ 2.3 ಲಕ್ಷ ಕೋಟಿ ರೂಪಾಯಿಗಳನ್ನ ವರ್ಗಾಯಿಸಿದೆ. ಇದರಿಂದ ರೈತರು ಹತಾಶೆ ಬೆಲೆಗೆ ಮಾರುವುದು ತಪ್ಪಿದೆ, ಅಲ್ಲದೆ ಅವರಿಗೆ ಆದಾಯ ಭದ್ರತೆಯನ್ನ ಭಾರತ ಸರ್ಕಾರ ಒದಗಿಸಿಕೊಟ್ಟಂತಾಗಿದೆ. ಇನ್ನು ಈ ಕೃಷಿ ಕ್ಷೇತ್ರದ ನೆರವಿಗಾಗಿ ಕೇಂದ್ರ ಸರ್ಕಾರ ಈ ಹವಾಮಾನ ಸಿದ್ಧ ಮತ್ತೆ ವಾತಾವರಣ ಸ್ನೇಹಿ ಅಭಿಯಾನವನ್ನ ಹೇಗೆ ಜಾರಿ ಮಾಡ್ತಾ ಇದೆ ಅಂತೀರಿ? ಭಾರತ ಸರ್ಕಾರವು 2 ವರ್ಷಗಳ ಅವಧಿಯ 2,000 ಕೋಟಿ ರೂಪಾಯಿಗಳ ಹವಾಮಾನ ಸಿದ್ಧ ಅಂತ ಹೇಳಿದ್ರೆ ಕ್ಲೈಮೇಟ್ ರೆಡಿ ಮತ್ತು ವಾತಾವರಣ ಸ್ನೇಹಿ ಅಂದ್ರೆ ಈ ಕ್ಲೈಮೇಟ್ ಫ್ರೆಂಡ್ಲಿ ಆಗಿರತಕ್ಕಂತಹ ಒಂದು ಅಭಿಯಾನವನ್ನ ಸೆಪ್ಟೆಂಬರ್ 2024 11ನೇ ದಿನಾಂಕದಂದು ಮಂಜೂರು ಮಾಡಿದೆ. ಈ ಅಭಿಯಾನವು ಹವಾಮಾನ ವಿಷಮ ಪರಿಸ್ಥಿತಿ ಮತ್ತು ವಾತಾವರಣದ ಬದಲಾವಣೆಯ ಪರಿಣಾಮಗಳನ್ನು ಎದುರಿಸಲಿಕ್ಕೋಸ್ಕರ ಒಂದು ವಿಶೇಷ ಪ್ರಯತ್ನವಾಗಿದೆ. ಉನ್ನತ ಕಾರ್ಯಶೀಲ ಶಕ್ತಿಶಾಲಿ ಗಣಕಯಂತ್ರಗಳ ಉಪಗ್ರಹ ವ್ಯವಸ್ಥೆಯ ಸಂವೇದಕಗಳು ಕೃತಕ ಬುದ್ಧಿಮತ್ತೆ ಯಂತ್ರ ಕಲಿಕೆ ಮತ್ತು ಮುಂದಿನ ಪೀಳಿಗೆಯ ರಾಡಾರ್ಗಳನ್ನ ಈ ಅಭಿಯಾನ ಒಳಗೊಳ್ಳುತ್ತದೆ. ಕೇಂದ್ರ ಸರ್ಕಾರದ ಭೂ ವಿಜ್ಞಾನಗಳ ಸಚಿವಾಲಯವು ಭಾರತದ ಹವಾಮಾನ ಮತ್ತು ವಾತಾವರಣಕ್ಕೆ ಸಂಬಂಧಿಸಿದ ವಿಜ್ಞಾನ ಸಂಶೋಧನೆ ಮತ್ತು ಸೇವೆಗಳಿಗೆ ಬಹುಮುಖಿ ಪರಿವರ್ತಕ ಉಪಕ್ರಮವನ್ನ ವೇಗವರ್ಧಕವಾಗಿ ಅನುಷ್ಠಾನಗೊಳಿಸಲು ರಚಿಸಿದೆ. ಈ ಅಭಿಯಾನವನ್ನ ರಾಷ್ಟ್ರೀಯ ಭೂ ವಿಜ್ಞಾನಗಳ ಸಚಿವಾಲಯದ ಭಾರತದ ಹವಾಮಾನ ಇಲಾಖೆ, ಭಾರತದ ಉಷ್ಣವಲಯದ ಹವಾಮಾನ ಶಾಸ್ತ್ರ ಸಂಸ್ಥೆ ಮತ್ತು ಮಧ್ಯಮ ವಲಯ ಹವಾಮಾನ ಮುನ್ಸೂಚನೆಯ ರಾಷ್ಟ್ರೀಯ ಕೇಂದ್ರಗಳು ಪ್ರಾಥಮಿಕವಾಗಿ ಕಾರ್ಯಗತಗೊಳಿಸುತ್ತವೆ. ಈ ಸಂಸ್ಥೆಗಳಿಗೆ ಭಾರತದ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ, ಧ್ರುವ ಮತ್ತು ಸಾಗರ ಸಂಶೋಧನಾ ಕೇಂದ್ರ, ಸಾಗರ ತಂತ್ರಜ್ಞಾನದ ರಾಷ್ಟ್ರೀಯ ಸಂಸ್ಥೆಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ಉದ್ಯಮಗಳು ನೆರವಾಗುತ್ತವೆ. ಈ ಅಭಿಯಾನದಿಂದ ಕೃಷಿ ಕ್ಷೇತ್ರ, ವಿಪತ್ತು ನಿರ್ವಹಣೆ, ಜಲಸಂಪನ್ಮೂಲ, ಸಾಗರ ಸಾರಿಗೆ, ಸಾಮಾನ್ಯ ಸಾರಿಗೆ, ಹವಾಮಾನ, ವಿದ್ಯುಚ್ಛಕ್ತಿ, ಪ್ರವಾಸೋದ್ಯಮ, ಶಕ್ತಿ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ನೇರವಾದ ಪ್ರಯೋಜನವಾಗುತ್ತದೆ. ಈ ಅಭಿಯಾನವು ದತ್ತಾಂಶ ಆಧಾರಿತ ನಗರ ಯೋಜನೆ, ರಸ್ತೆ ಮತ್ತು ರೈಲು ಸಾಗಣೆ ಹಾಗೂ ಕಡಲಾಚೆಯ ಹವಾಮಾನ ಮೇಲ್ವಿಚಾರಣೆಯನ್ನ ಹೆಚ್ಚು ದಕ್ಷಗೊಳಿಸುತ್ತದೆ. ಒಟ್ಟಿನಲ್ಲಿ ಮಿಷನ್ ಮೌಸಮ್ ಅಭಿಯಾನವು ನಿಖರವಾದ ಹವಾಮಾನ ಮುನ್ಸೂಚನೆ ನೀಡುವುದರ ಮೂಲಕ ಕೃಷಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ಅಭಿಯಾನವು ಸೂಕ್ತ ಪರಿವೀಕ್ಷಣೆ ಮತ್ತು ತಿಳುವಳಿಕೆ ಮೂಲಕ ಸಕಾಲಿಕವಾದ ಸ್ಥಿತಿಸ್ಥಾಪಕ ಹವಾಮಾನ ಮಾಹಿತಿಯನ್ನು ತಾತ್ಕಾಲಿಕ ಹಾಗೂ ಪ್ರಾದೇಶಿಕ ಮಾಪಕಗಳ ಮೂಲಕ ಮಾನ್ಸೂನ್ ಮುನ್ಸೂಚನೆ, ಗಾಳಿಯ ಗುಣಮಟ್ಟದ ಎಚ್ಚರಿಕೆ, ಹವಾಮಾನದ ವಿಷಮ ಪರಿಸ್ಥಿತಿಗಳು, ಚಂಡಮಾರುತಗಳು, ಮಂಜು, ಆಲಿಕಲ್ಲು ಮತ್ತು ಮಳೆ ನಿರ್ವಹಣೆಗಳ ಬಗ್ಗೆ ಹವಾಮಾನ ಪ್ರವೇಶದ ಸಾಮರ್ಥ್ಯ ಹೆಚ್ಚಳ ಮತ್ತು ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಅಂಶಗಳನ್ನು ಒಳಗೊಂಡಿದೆ. ಒಟ್ಟಿನಲ್ಲಿ ಕೃಷಿಗೆ ನೆರವಾಗಬಲ್ಲ ಈ ಅಭಿಯಾನವು ಭಾರತವನ್ನು ವಾತಾವರಣ ಮತ್ತು ಹವಾಮಾನ ವಿಜ್ಞಾನ ಹಾಗೂ ಸೇವೆಗಳಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವಂತೆ ಮಾಡಲಿದೆ. ಇನ್ನು ರೈತರಿಗೆ ಅನುಕೂಲ ಆಗುವಂತಹ ಈ ಕೃಷಿ ಸೌಕರ್ಯಗಳ ಹೆಚ್ಚಳಕ್ಕಾಗಿ ಕೇಂದ್ರ ಸರ್ಕಾರ ಯಾವ ಕ್ರಮವನ್ನು ಕೈಗೊಂಡಿದೆ ಅಂತೀರಿ? ಕೇಂದ್ರ ಸರ್ಕಾರವು ಕೃಷಿ ಕ್ಷೇತ್ರದ ಪರಿವರ್ತನೆಗಾಗಿ ಕೃಷಿ ಮೂಲಸೌಕರ್ಯ ನಿಧಿಯನ್ನು ವಿಸ್ತರಿಸಲು ಆಗಸ್ಟ್ 28, 2024 ಅನುಮೋದನೆಯನ್ನು ನೀಡಿದೆ. ಈ ಯೋಜನೆಯು ಸಾಮೂಹಿಕ ಕೃಷಿ ಸಂಪತ್ತುಗಳ ನಿರ್ಮಾಣ ಮತ್ತು ಅವುಗಳ ಗಣನೀಯ ವಿಸ್ತರಣೆಗೆ ಒತ್ತು ನೀಡುತ್ತದೆ. ಇದರಿಂದಾಗಿ ರಾಷ್ಟ್ರೀಯ ಕೃಷಿ ಮೂಲಸೌಕರ್ಯಗಳು ವಿಸ್ತರಣೆಗೊಂಡು ರೈತ ಸಮುದಾಯಕ್ಕೆ ದೃಢ ಬೆಂಬಲವನ್ನು ಒದಗಿಸುತ್ತವೆ. ಈ ಯೋಜನೆಯಿಂದ ಅರ್ಹ ಫಲಾನುಭವಿಗಳು ಸಮುದಾಯ ಕೃಷಿ ಸ್ವತ್ತುಗಳ ನಿರ್ಮಾಣವನ್ನು ಹೆಚ್ಚಿಸಿ ಸಂಭಾವ್ಯ ಉತ್ಪಾದಕತೆಯ ಹೆಚ್ಚಳದೊಂದಿಗೆ ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈ ಯೋಜನೆಯು ಸಂಯೋಜಿತ ಸಂಸ್ಕರಣಾ ಯೋಜನೆಗಳು ಹಾಗೂ ಪಿಎಂ ಕುಸುಮ್ ಯೋಜನೆಯ ಅಡಿ ವೈಯಕ್ತಿಕ ಸಾಮರ್ಥ್ಯದ ಯಂತ್ರಗಳ ಮೂಲಕ 10,000 ಮೆಗಾವ್ಯಾಟ್ ಸೌರ ಸಾಮರ್ಥ್ಯದ ಭಾಗ ಎ ಅನ್ನು ಸಮನ್ವಯಗೊಳಿಸುವಿಕೆ, ನಬಾರ್ಡ್ ಸಹಯೋಗದ ನ್ಯಾಬ್ ಸಂರಕ್ಷಣಾ ಯೋಜನೆಯ ಅಡಿ ರೈತ ಉತ್ಪಾದಕ ಸಂಸ್ಥೆಗಳ ಆರ್ಥಿಕ ಭದ್ರತೆ ಮತ್ತು ಸಾಲ ಮರುಪಾವತಿ ಸಾಮರ್ಥ್ಯದ ಹೆಚ್ಚಳದ ಉಪಕ್ರಮಗಳನ್ನು ಒಳಗೊಂಡಿದೆ. ನ್ಯಾಬ್ ಅಥವಾ ನ್ಯಾಷನಲ್ ಅಕ್ರಿಡಿಯೇಷನ್ ಬಾಡಿ ಎನ್ನುವುದು 1,000 ಕೋಟಿ ರೂಪಾಯಿಗಳ ಮೂಲಧನದೊಂದಿಗೆ ಕೃಷಿ ಮೂಲಸೌಕರ್ಯ ಯೋಜನೆಗಳಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹ ನೀಡುವ ಸಂಸ್ಥೆಯಾಗಿದೆ. ಇನ್ನು ರೈತರ ಜೀವನ ಮತ್ತು ಜೀವನಾಧಾರ ಅಭಿವೃದ್ಧಿಯ 7 ಯೋಜನೆಗಳು ಯಾವ್ಯಾವು? ಇದಕ್ಕಾಗಿ ಒದಗಿಸಲಾಗಿರುವಂತಹ ಹಣ ಎಷ್ಟು ಅಂತೀರಿ? ನೋಡಿ, ರೈತ ಜೀವನ ಮತ್ತು ಜೀವನೋಪಾಯವನ್ನ ಸುಧಾರಿಸುವ 7 ಯೋಜನೆಗಳಿಗಾಗಿ ಕೇಂದ್ರ ಸರ್ಕಾರವು 17,200 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದೆ. ಈ 7 ಯೋಜನೆಗಳು ಯಾವುವು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೆಯದಾಗಿ ಡಿಜಿಟಲ್ ಕೃಷಿ ಮಿಷನ್, ಎರಡನೆಯದಾಗಿ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಗಾಗಿ ಬೆಳೆ ವಿಜ್ಞಾನ, ಮೂರನೆಯದಾಗಿ ಕೃಷಿ ಶಿಕ್ಷಣ ನಿರ್ವಹಣೆ ಮತ್ತು ಸಾಮಾಜಿಕ ವಿಜ್ಞಾನಗಳ ಬಲವರ್ಧನೆ, ನಾಲ್ಕನೆಯದಾಗಿ ಸುಸ್ಥಿರ ಜಾನುವಾರು ಆರೋಗ್ಯ ಮತ್ತು ಉತ್ಪಾದನೆ, ಐದನೆಯದಾಗಿ ತೋಟಗಾರಿಕೆಯ ಸುಸ್ಥಿರ ಬೆಳವಣಿಗೆ, ಆರನೆಯದಾಗಿ 12,202 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಬಲವರ್ಧನೆ ಮತ್ತು ಕೊನೆಯದಾಗಿ ಪ್ರಾಕೃತಿಕ ಸಂಪನ್ಮೂಲಗಳ ನಿರ್ವಹಣೆ. ಇದರಲ್ಲಿ ಮೊದಲನೆಯದಾಗಿ ಡಿಜಿಟಲ್ ಕೃಷಿ ಮಿಷನ್ ಅಥವಾ ಅಭಿಯಾನದಿಂದ ರೈತರನ್ನ ಡಿಜಿಟಲ್ ಮೂಲಕ ಗುರುತಿಸಲು ಮತ್ತು ರೈತ ಯೋಜನೆಗಳು, ಪ್ರಯೋಜನೆಗಳು ಹಾಗೂ ಸೇವೆಗಳನ್ನು ಪ್ರವೇಶಿಸಲು ಹಾಗೂ ದೃಢೀಕರಿಸಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ ಕೃಷಿ ಶಿಕ್ಷಣವು ಕೃಷಿ ಆಹಾರ ಮತ್ತು ಅನುಗುಣ ಮೂಲಗಳ ಬಗ್ಗೆ ತಿಳಿಸುತ್ತದೆ. ಈ ವಿಷಯಗಳ ಮೂಲಕ ವಿಜ್ಞಾನ, ಗಣಿತ, ಸಂವಹನ, ಸಾಮಾಜಿಕ ವಿಜ್ಞಾನ, ನಾಯಕತ್ವ ನಿರ್ವಹಣೆಗಳಿಂದ ಕೃಷಿ ವ್ಯಾಪಾರ ಮತ್ತು ಉದ್ಯಮಗಳಲ್ಲಿ ನಾಯಕರಾಗಲು ಸಿದ್ಧವಾಗಿರತಕ್ಕಂತಹ ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಇನ್ನು ಮೂರನೆಯದಾಗಿ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಗಾಗಿ ಬೆಳೆ ವಿಜ್ಞಾನ ಯೋಜನೆಯಡಿ ಎಲ್ಲಾ ಜನರು ಎಲ್ಲ ಸಮಯದಲ್ಲಿ ಸಕ್ರಿಯ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ತಮ್ಮ ಆಹಾರ ಆದ್ಯತೆಗಳನ್ನು ಪೂರೈಸುವ ಸಾಕಷ್ಟು ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರವನ್ನು ಹೊಂದುವ ದೈಹಿಕ ಮತ್ತು ಆರ್ಥಿಕ ಪ್ರವೇಶವನ್ನು ಕಲ್ಪಿಸಲಾಗಿದೆ. ನಾಲ್ಕನೆಯದಾಗಿ ಸುಸ್ಥಿರ ಜಾನುವಾರು ಆರೋಗ್ಯದಿಂದ ಉತ್ಪಾದನೆ ಮತ್ತು ಉತ್ಪಾದಕತೆ ಎರಡಕ್ಕೂ ಒಂದು ಹೆಚ್ಚಿನ ಅನುಕೂಲವನ್ನು ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ಸಣ್ಣ ಮೆಲುಕು ಹಾಕುವ ಕೋಳಿ ಮತ್ತು ಹಂದಿ ಸಾಕಾಣೆ ವಲಯ, ಮೇವು ವಲಯದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿ, ತಳಿ ಸುಧಾರಣೆ ಮೂಲಕ ಪ್ರತಿ ಪ್ರಾಣಿಯ ಉತ್ಪಾದಕತೆಯ ಹೆಚ್ಚಳ, ಮಾಂಸ, ಮೊಟ್ಟೆ, ಮೇಕೆ ಹಾಲು, ಉಣ್ಣೆ ಮತ್ತು ಮೇವಿನ ಉತ್ಪಾದನೆಯಲ್ಲಿ ಹೆಚ್ಚಳದ ಮೂಲಕ ಉದ್ಯೋಗ ಸೃಷ್ಟಿಯ ಉದ್ದೇಶವನ್ನು ಸಾಧಿಸಲು ನಿರ್ಧರಿಸಲಾಗಿದೆ. ಇನ್ನು ಐದನೇದಾಗಿ, ತೋಟಗಾರಿಕೆಯಲ್ಲಿ ಸುಸ್ಥಿರ ಕೃಷಿಯನ್ನು ಸಾಧಿಸಲು ಉದ್ಯಮ ತಂತ್ರಜ್ಞಾನದ ಅಳವಡಿಕೆಯನ್ನು ಮಾಡಲಾಗುತ್ತದೆ. ವಾಣಿಜ್ಯ ತೋಟಗಾರಿಕೆಯು ಅಲಂಕಾರಿಕ ಸಸ್ಯಗಳು ಮತ್ತು ಹುಲ್ಲುಹಾಸು ಅಥವಾ ಟಫ್ ಗ್ರಾಸ್ಗಳ ಉತ್ಪಾದನೆ ಮತ್ತು ನಿರ್ವಹಣೆಯನ್ನ ಒಳಗೊಳ್ಳುತ್ತದೆ. ಯೋಜನೆಯು ಆದಾಯ ತರ್ತಕ್ಕಂಥ ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆದು ಸಮಗ್ರ ಕೀಟ ನಿರ್ವಹಣೆ, ಸುಸ್ಥಿರ ಸಾಂಸ್ಕೃತಿಕ ಅಭ್ಯಾಸಗಳು, ಪರಿಸರ ಮತ್ತು ಮಾನವ ಆರೋಗ್ಯದ ಅಪಾಯಗಳು, ಆಕ್ರಮಣಕಾರಿ ಪ್ರಭೇದಗಳು, ನಿಯಮಗಳು ಮತ್ತು ಲಾಭದಾಯಕತೆಯಲ್ಲಿ ಉದ್ಯಮದ ಈ ವಿಭಾಗಗಳು ಎದುರಿಸ್ತಾ ಇರತಕ್ಕಂತಹ ಸವಾಲುಗಳೊಂದಿಗೆ ಈ ಕ್ಷೇತ್ರದ ವಿಸ್ತರಣಾ ಕಾರ್ಯಕ್ರಮಗಳನ್ನು ಮಾರುಕಟ್ಟೆಯೊಂದಿಗೆ ಜೋಡಿಸುವ ಉದ್ದೇಶವನ್ನ ಹೊಂದಿವೆ. ಇನ್ನು ಆರನೆಯದಾಗಿ, ಕೃಷಿ ವಿಜ್ಞಾನ ಕೇಂದ್ರಗಳು ಭಾರತದಲ್ಲಿನ ಕೃಷಿ ವಿಸ್ತರಣಾ ಕೇಂದ್ರಗಳಾಗಿವೆ. ಕೃಷಿ ವಿಜ್ಞಾನ ಕೇಂದ್ರಗಳು ಸ್ಥಳೀಯ ಕೃಷಿ ವಿಶ್ವವಿದ್ಯಾಲಯಗಳೊಂದಿಗೆ ಸಂಪರ್ಕವನ್ನು ಹೊಂದಿದ್ದು ಸ್ಥಳೀಯ ವ್ಯವಸ್ಥೆಯಲ್ಲಿ ಕೃಷಿ ಸಂಶೋಧನೆಯನ್ನ ಪ್ರಾಯೋಗಿಕವಾಗಿ ಅನ್ವಯಿಸಲು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಮತ್ತು ರೈತರ ನಡುವಣ ಸಂಪರ್ಕ ಕೇಂದ್ರಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಇಂತಹ ಕೃಷಿ ವಿಜ್ಞಾನ ಕೇಂದ್ರಗಳನ್ನ 12,202 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಲವರ್ಧನೆಯನ್ನ ಮಾಡಲಾಗುತ್ತದೆ. ಇನ್ನು ಕೊನೆಯದಾಗಿ, ಪ್ರಾಣಿಗಳು, ನೀರು, ವಾಯು ಮತ್ತು ಭೂಮಿಯ ನಿಕ್ಷೇಪಗಳಂತಹ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಥ ಬಳಕೆ ನಿರ್ವಹಣೆ ಇಂದಿನ ಅವಶ್ಯಕತೆಯಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಎಂದು ಎರಡು ಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಮಾನವ ಜನಸಂಖ್ಯೆಯ ಸ್ಫೋಟ ಮತ್ತು ವಾಸಸ್ಥಾನದ ಬದಲಾವಣೆಗಳಿಂದಾಗಿ ಅಳಿವಿನ ಅಂಚಿನಲ್ಲಿರತಕ್ಕಂತಹ ಹಲವಾರು ಪ್ರಭೇದಗಳು ಅವನತಿಯತ್ತ ಸಾಗಿವೆ. ಇವುಗಳ ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಸಂರಕ್ಷಿಸಲು ಪ್ರಾಕೃತಿಕ ಸಂಪನ್ಮೂಲಗಳ ಸಮರ್ಥ ನಿರ್ವಹಣೆಯನ್ನ ಮಾಡಲಾಗುತ್ತದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073928233. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073928233. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆಯವರೇ, ತಾವಿದುವರೆಗೂ ಕೇಂದ್ರ ಸರ್ಕಾರದ ಮೊದಲ 100 ದಿನದಲ್ಲಿ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಯಾವ್ಯಾವ ಒಂದು ಸಾಧನೆಗಳನ್ನು ಮಾಡಲಾಗಿದೆ, ಯಾವ್ಯಾವ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಮತ್ತು ಅವುಗಳನ್ನು ಹೇಗೆ ಅನುಷ್ಠಾನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ನಮ್ಮ ರಾಜ್ಯದ ಮೈದಾನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಬೇವಿನ ಪ್ರತಿಮರ ವರ್ಷಕ್ಕೆ ಸುಮಾರು 50 ಕಿಲೋಗ್ರಾಂನಷ್ಟು ಬೀಜವನ್ನು ಕೊಡುತ್ತೆ. ಬೇವಿನ ಬೀಜದಲ್ಲಿ 30-40% ಎಣ್ಣೆ, 2-3% ಟ್ರೈಟರ್ಪಿನಾಯ್ಡ್ ಮತ್ತು 0.2-0.6% ಅಜಾಡಿರಾಕ್ಟಿನ್ನು ಮತ್ತು ಬೇವಿನ ವಿಶಿಷ್ಟ ವಾಸನೆಗೆ ಕಾರಣವಾದಂಥ 20 ಗಂಧಕಯುಕ್ತ ಸಂಯುಕ್ತಗಳು, ಹಾಗೆಯೇ 13 ಬಗೆಯ ಇತರೆ ವಿಷಕಾರಿ ರಾಸಾಯನಿಕಗಳು ಇದ್ದು ಅವು ಸುಮಾರು 200 ಕೀಟಪೀಡೆಗಳನ್ನು ಬೆಳೆಗಳಿಂದ ದೂರ ಇಡುವಂಥ ಸಾಮರ್ಥ್ಯವನ್ನು ಹೊಂದಿರೋದು ಸಂಶೋಧನೆಗಳಿಂದ ತಿಳಿದುಬಂದಿದೆ. ಬೇವಿನ ಎಲೆಗಳಿಂದ ಹಾಗೆಯೇ ಬೇವಿನ ಮರದ ಬೀಜಗಳಿಂದ ಕಷಾಯವನ್ನು ತಯಾರಿಸ್ಕೋಬೋದು. ಜೊತೆಗೆ ಬೇವಿನ ಎಣ್ಣೆ, ಬೇವಿನ ಹಿಂಡಿಯನ್ನು ಕೂಡ ನಾವು ಪೀಡೆಗಳ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು. ಬೇವಿನ ಮರಗಳಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ಹಸಿರು ಪೂರಿತ ಹಳದಿಯೂ ಅಲ್ಲದ, ಕಂದು ಹಳದಿ ಬಣ್ಣಕ್ಕೂ ತಿರುಗಿರದಂಥ, ಹದವಾಗಿ ಮಾಗದಂಥ ಹಣ್ಣುಗಳನ್ನು ನಾವು ಸಂಗ್ರಹಿಸ್ಕೋಬೇಕು. ಮುಖ್ಯವಾಗಿ ಟಾರ್ಪಲಿನ್ನು ಅಥವಾ ಪ್ಲಾಸ್ಟಿಕ್ ಗುಡಾರವನ್ನು ಮರದ ಕೆಳಗಡೆ ಹಾಸಬೇಕು. ಆನಂತರ ಉದ್ದವಾದ ಕೋಲಿನಿಂದ ಟೊಂಗೆಗಳನ್ನು ಬಡಿದು ಅವುಗಳನ್ನು ಉದುರಿಸಿ ಈ ಬೇವಿನ ಹಣ್ಣುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಮುಖ್ಯವಾಗಿ ಈ ರೀತಿ ಸಂಗ್ರಹಿಸಿದಂಥ ಹಣ್ಣುಗಳನ್ನು ನಾವು ತೋರ್ಬೆರಳು ಮತ್ತು ಹೆಬ್ಬೆರಳು ನಡುವೆ ಹಣ್ಣನ್ನು ಒತ್ತಿ ಸಿಪ್ಪೆಯಿಂದ ಬೀಜಗಳನ್ನು ಬೇರ್ಪಡಿಸಬೇಕು. ಆನಂತರ ಅವುಗಳನ್ನು ಒಣಗಿಸಿ ಇಟ್ಕೋಬೇಕಾಗತ್ತೆ. ವಿಶೇಷವಾಗಿ ಎಳೆ ಬಿಸಿಲಲ್ಲಿ ಇವುಗಳನ್ನು ಒಣಗಿಸ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕೀಟಪೀಡೆಗಳ ನಿರ್ವಹಣೆಗೆ ಬೇವಿನ ಬೀಜದ ಕಷಾಯವನ್ನು ಸರಿಯಾಗಿ ತಯಾರಿಸ್ಕೋಬೇಕಾಗತ್ತೆ. ಪೀಡೆಗಳ ನಿರ್ವಹಣೆಗಾಗಿ 5% ಕಷಾಯವನ್ನು ತಯಾರಿಸಿ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. 5 ಕಿಲೋಗ್ರಾಂನಷ್ಟು ಒಣಗಿಸಿದ ಈ ಬೇವಿನ ಬೀಜವನ್ನು

ಇಂದು ಮರಣಪಟ್ಟಿತು 65 ಬಯತ್ರ ಬೊಟ್ಟೋಳೊಂಡ ರಘು ಐಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೂ ಪೇರೂರು ಗ್ರಾಮತ್ರ ಸ್ವಂತ ಮನೆಯಲ್ಲೂ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಗೆ ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಡಲಿ ಶಿಶು ಮತ್ತು ತಾಯಿ ಮರಣ ನಿಯಂತ್ರಣ ಈ ವಿಷಯದ ಬಗ್ಗೆಯಲ್ಲಿ ಸಭೆ ನಡೆದು ಈ ಸಂದರ್ಭ ಮಾತನಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಕೆ ಐಶ್ವರ್ಯನವು ಕೂಸು ಮತ್ತು ಅವ್ವನ ಆರೋಗ್ಯದ ಬಗ್ಗೆಯಲ್ಲಿ ಎಲ್ಲವೂ ಎಚ್ಚರ ವಹಿಸಕು. ಜಿಲ್ಲೆನ ಹಾಡಿಗ ಸೇರಿದಂಗೆ ಎಲ್ಲ ಕಡೆ 5 ವರ್ಷದೊಳಗಿನ ಮಕ್ಕಳಿಗೆ ಸರಿಯಾಗಿ ಚುಚ್ಚುಮದ್ದು ಕೊಡಿಸಕು. ಬಸರಿ ಹೆಣ್ಣು ಮಕ್ಕಳ ಆರೋಗ್ಯ ನೋಡಿಕೊಂಡು ಮನಾರ ಇರಿಕೆ ತಿಳಿಸಿಕೊಡೋಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರ್ಸಿಹೆಚ್ ಅಧಿಕಾರಿ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ, ಜಿಲ್ಲಾ ಸರ್ಜನ್ ಸೇರಿದಂಗೆ ಹಿರಿಯ ಅಧಿಕಾರಿಗ ಮಾಹಿತಿ ಹಂಚಿಕೊಂಡು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ, ಆರ್ಸಿಹೆಚ್ ವಿಭಾಗ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೋಧಕ ಆಸ್ಪತ್ರೆ ಮತ್ತು ಮಹಿಳಾ ಮತ್ತು ಮಕ್ಕಳ ವಿಭಾಗ ಇವರ ಕೂಡುಕೂಟಲಿ ನ್ಯೂಮೋನಿಯಾವನ್ನು ಯಶಸ್ವಿಯಾಗಿ ಕೊನೆಗೊಳಿಸಲು ಜಿಲ್ಲಾ ಮಟ್ಟದ ಸಾಮಾಜಿಕ ಜಾಗೃತಿ ಮತ್ತು ಕ್ರಿಯಾ ಅಭಿಯಾನ ನಡೆದು ಇದರಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಆರ್ಸಿಹೆಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ನವು ನವೆಂಬರ್ 12 2025 ಫೆಬ್ರವರಿ 28 ಮುಟ್ಟ ನ್ಯೂಮೋನಿಯಾ ದಿನ ಇಡೀ ವಿಶ್ವಲಿ ಆಚರಣೆ ಮಾಡ್ತಿದ್ದು ಉಸಿರಾಟ ಶರೀರಕ್ಕೆ ಎಷ್ಟು ಮುಖ್ಯ ಅಂತ ತಿಳಿಸಿಕೊಡೋದು ಈ ಕಾರ್ಯಕ್ರಮದ ಉದ್ದೇಶ ಆಯ್ತು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ನ್ಯೂಮೋನಿಯಾ ಕಾಯಿಲೆನ ಬಗ್ಗೆ ಬೇರೆ ಬೇರೆ ವೈದ್ಯರು ಮಾಹಿತಿ ಕೊಟ್ಟರು. ಕೊಡಗು ಜಿಲ್ಲೆನ ಅರೆಸೇನಾ ಪಡೆನ ನಿವೃತ್ತ ಯೋಧರ ಒಕ್ಕೂಟದ 12 ವಾರ್ಷಿಕ ಮಹಾಸಭೆ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಮೈತ್ರಿ ಪೊಲೀಸ್ ಸಮುದಾಯ ಸಭಾಬಾಡಲಿ ನಡೆದದೆ ಅಂತ ಒಕ್ಕೂಟದ ಕಾರ್ಯದರ್ಶಿಗ ತಿಳಿಸಿದಳು. ಕೊಡಗು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಶಿಕ್ಷಣ ಕಚೇರಿ ಶಾಲೆಗಳ ಕೂಡುಕೂಟಲಿ ಮಡಿಕೇರಿ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಮತ್ತು ಪಿಯುಸಿ ಕಾಲೇಜುಗಳ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಪೈಪೋಟಿ 2024-25 ಉದ್ಘಾಟನಾ ಜಂಬರ ನಾಳೆ ಹೊತ್ತಾರೆ 10 ಗಂಟೆಗೆ ನಾಪೋಕ್ಲುನ ಆಂಗ್ಲ ಮಾಧ್ಯಮ ಶಾಲೆ ಶ್ರೀರಾಮ ಟ್ರಸ್ಟ್ಲಿ ನಡೆಯಕ್ಕಿದ್ದು ಜಿಲ್ಲೆನ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು ಸೇರಿದಂಗೆ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವುಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಜಿಲ್ಲೆನ ಬೇರೆ ಬೇರೆ ತಾಲೂಕುಗಳ ಯುವ ಒಕ್ಕೂಟ ಸೇರಿದಂಗೆ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಾಳ್ದು 30 ಜಿಲ್ಲಾ ಮಟ್ಟದ ಯುವಜನೋತ್ಸವ ನಡೆಯಕ್ಕಿದ್ದು ಉದ್ಘಾಟನಾ ಜಂಬರಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜನವು ಸೇರಿದಂಗೆ ಜಿಲ್ಲೆನ ಶಾಸಕರು, ಸಂಸದರು, ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವುಟು. ಯುವಜನೋತ್ಸವದಲ್ಲಿ ವಿಜ್ಞಾನ ಮೇಳ, ಜಾನಪದ ಡಾನ್ಸ್, ಗೀತೆ ಸೇರಿದಂಗೆ ಬೇರೆ ಬೇರೆ ಪೈಪೋಟಿಗ ನಡೆದದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜನವು ನಾಳ್ದು 30 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂದು ನಡೆಯಕ್ಕಿರುವ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಮಧ್ಯಾಹ್ನ ಸುಂಟಿಕೊಪ್ಪಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವೆ ಅಂತ ಗೊತ್ತಾವುಟು. ಇದೇ ತಿಂಗಳ 30 ಮಡಿಕೇರಿನ ಬಾಲಭವನದ ಚಿಂತನ ಚಿಲುಮೆ ಸಭಾಬಾಡಿಲಿ ಹಿರಿಯ ನಾಗರಿಕರ ವೇದಿಕೆನ 18 ವಾರ್ಷಿಕ ಸಾಮಾನ್ಯ ಸಭೆ ವೇದಿಕೆನ ಅಧ್ಯಕ್ಷರಾದ ಕೆಎ ತಿಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದದೆ ಅಂತ ಗೊತ್ತಾವುಟು. ಕೃಷಿ ಯಾಂತ್ರೀಕರಣ ಯೋಜನೆ ನಡೀಲಿ ಸಹಾಯ ಹಣದಡಿಲಿ ಕೊಡುವ ಕೃಷಿ ಉಪಕರಣಗಳನ್ನ ರೈತ ಫಲಾನುಭವಿಗಳಿಗೆ ಇಂದು ವಿರಾಜಪೇಟೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣನವು ಹಂಚಿದ್ದು. ಈ ಸಂದರ್ಭ ಮಾತನಾಡಿದ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೃಷಿಗೆ ಅಗತ್ಯ ಆಗಿರುವ ಉಪಕರಣಗಳನ್ನ ಸಹಾಯಧನಲ್ಲಿ ಪಡ್ಕೊಳಕು ಅಂತ ರೈತರಿಗೆ ತಿಳಿಸಿದ್ದು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಸಿಬ್ಬಂದಿಗ ರೈತರು ಹಾಜರಿದ್ದು. ಮಡಿಕೇರಿ ತಾಲೂಕಿನ ರೈತರು 2024 ಮುಂಗಾರು ಹಂಗಾಮಲ್ಲಿ ಬೆಳೆದ ಬೆಳೆಗಳ ವಿವರನ ಬಗೆಯಲ್ಲಿ ಬೆಳೆ ಸಮೀಕ್ಷೆ ಕಾರ್ಯ ಶುರುವಾಗಿದ್ದು ರೈತರು ಬೆಳೆದರ್ಶಕ ಆ್ಯಪ್ಲಿ ತಮ್ಮ ಆರ್ಟಿಸಿಲಿ ಯಾವ ಬೆಳೆ ನಮೂದಾಗುಟ್ಟು ಅಂತ ತಿಳ್ಕೊಳಕ್. ಅಕಸ್ಮಾತ್ ಅದರಲ್ಲಿ ವ್ಯತ್ಯಾಸ ಇದ್ದರೆ ಬೆಳೆ ಸಮೀಕ್ಷೆ ಆ್ಯಪ್ ಮುಖಾಂತರ ಈ ತಿಂಗಳ 30 ಆಕ್ಷೇಪಣೆ ಮಾಡದಿದ್ದರೆ ಬೆಳೆ ನಷ್ಟ ಅಥವಾ ಪ್ರಕೃತಿ ವಿಕೋಪ ಆಗಿ ಬೆಳೆ ನಷ್ಟ ಆದರೆ ಸರ್ಕಾರದ ಯಾವುದೇ ಪರಿಹಾರ ಸಿಕ್ಕುದ್ಲೆ ಅಂತ ಮಡಿಕೇರಿ ತಾಲೂಕು ಕೃಷಿ ನಿರ್ದೇಶಕರು ತಿಳಿಸಿದ್ದು, ಹೆಚ್ಚಿನ ಮಾಹಿತಿ ಬೇಕರೆ ಹೋಬಳಿ ಮಟ್ಟದ ಕೃಷಿ ಇಲಾಖೆನ ರೈತ ಸಂಪರ್ಕ ಕೇಂದ್ರದ ಪಡ್ಕಣಕ್ಕೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ಕಚೇರಿ ಸುಳ್ಯ, ಶಾಖೆಗಳು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಮತ್ತು ನಾಪೋಕ್ಲು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಅವಂದೂರು ಗ್ರಾಮ ಯಡಿಕೇರಿ ಸಂಪತ್ ಪ್ರಿಯಾ ದಂಪತಿಯ ಪುತ್ರಿ ವರ್ಣಿಕಳ ಮೊದಲನೇ ವರ್ಷದ ಹುಟ್ಟುಹಬ್ಬ ಇಂದು. ಪುಟಾಣಿ ಯಡಿಕೇರಿ ವರ್ಣಿಕಳಿಗೆ ಶುಭ ಕೋರುವವರು ಅಪ್ಪ ಅಮ್ಮ, ತಾತ ಯಡಿಕೇರಿ ಮನು, ಅಕ್ಕ ದಿಯಾ ರಿಯಾ, ತಾತ ಅವ್ವ ಪೂರಯ್ಯನ ಗೋಪಾಲ ಪದ್ಮಾವತಿ, ಮಾಮ ಸಾಯಿ ಕಿರಣ್, ಉಡುದೋಳಿ ದೊಡ್ಡಪ್ಪ ದೊಡ್ಡಮ್ಮ ಗಿರಿ ಪ್ರೀತು, ಅಕ್ಕಂದಿರು ಡಿಂಪಲ್ ವಿಸ್ಮಯ, ಅರ್ಜುನ್ ಚಿಕ್ಕ, ಪ್ರಭಾ ಚಿಕ್ಕಿ, ಯಾಲ್ದಾಳು ಮಾವ ಅತ್ತೆ ಪ್ರಸಾದ್ ಸಂಧ್ಯಾ, ಮನೀಶ್ ಕುಡಕಂಡಿ, ಮಾವ ಅತ್ತೆ ರವಿ ಭವ್ಯ, ಅತ್ತಿಗೆಯಂದಿರು ದಿಲನ ಮಿಲನ ಮತ್ತು ಕುಟುಂಬಸ್ಥರು. ವರ್ಣಿಕಾ, ಹ್ಯಾಪಿ ಬರ್ಡೇ. ಸೋಮವಾರಪೇಟೆಯ ಮುಳ್ಯ ಸಿಲ್ವರಿಯಾದಲ್ಲಿ ಸಿಲ್ವರ್ ಉತ್ಸವ್ ಇದೇ ನವೆಂಬರ್ 20ರಿಂದ ಡಿಸೆಂಬರ್ 10ರವರೆಗೆ. ಖರೀದಿಸಿ ಅಪ್ ಟು 20% ಸ್ಪೆಷಲ್ ಆಫ್ ನಿಮ್ಮದಾಗಿಸಿ. ಅನನ್ಯ ಶೈಲಿಯ ಕಾಲ್ಗೆಜ್ಜೆಗಳಲ್ಲಿ ನಿಮಗೆ ಸರಿಹೊಂದುವ ಡಿಸೈನ್ಸ್ ಆರಿಸಿಕೊಳ್ಳಿ. ಸ್ಟೂಡೆಂಟ್ ಐಡಿ ತೋರಿಸಿ ಎಕ್ಸೈಟಿಂಗ್ ಆಫರ್ ಪಡೆಯಿರಿ. ಮುಳ್ಯ ಸಿಲ್ವರಿಯಾ, ನಿಯರ್ ಬಸ್ ಸ್ಟ್ಯಾಂಡ್, ಸೋಮವಾರಪೇಟೆ. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಷಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448-000383, ಚಂದುರ ದೇವಯ್ಯ 9480165997. ಹೆಬ್ಬೆಟ್ಟಗೇರಿ ಗ್ರಾಮ ಇಂದ್ರಪ್ರಸ್ಥ ನಗರದ ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ 7ನೇ ವರ್ಷದ ಕೋಲೋತ್ಸವ ಇದೇ ಡಿಸೆಂಬರ್ 1ರ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಗಣಪತಿ ಹೋಮದೊಂದಿಗೆ ಆರಂಭ. 11 ಗಂಟೆಗೆ ಕೊರಗಜ್ಜ ದೈವದ ಕೋಲೋತ್ಸವ, ಅನ್ನ ಸಂತರ್ಪಣೆ, ಕರಿಗಂಧ ಪ್ರಸಾದ ವಿತರಣೆ. ಡಿಸೆಂಬರ್ 8ರಂದು ಭಾನುವಾರದಂದು 1 ಗಂಟೆಗೆ ಅಗೇಲು ಸೇವೆ ಪ್ರಸಾದ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ಸ್ವಾಮಿ ಕೊರಗಜ್ಜ ದೇವಸ್ಥಾನದ ಆಡಳಿತ ಮಂಡಳಿ ಕೋರಿದೆ. ನವೆಂಬರ್ 19ರಂದು ನಿಧನರಾದ ಕಾಕೋಟು ಪರಂಬು ಗ್ರಾಮ ಕುಟ್ಟನ ಮಣ್ಣಪ್ಪ ಅವರ ತಿಥಿ ಕರ್ಮಾಂತರ ಇದೇ 29ರಂದು, ನಾಳೆ ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಕಾಕೋಟು ಪರಂಬುವಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಮಕ್ಕಳು, ಸೊಸೆಯಂದಿರು, ಅಳಿಯ, ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ ನಾಪೋಕ್ಲು ಇವರ ವತಿಯಿಂದ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಮೇಕೇರಿರ ದಿವಂಗತ ಕಾರ್ಯಪ್ಪ ಅವರ ಜ್ಞಾಪಕಾರ್ಥವಾಗಿ ಡಿಸೆಂಬರ್ 6ರಂದು ಶುಕ್ರವಾರ ಅಂತರ್ ಪ್ರೌಢಶಾಲಾ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯನ್ನು ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ಪ್ರೌಢಶಾಲೆಯವರು ಡಿಸೆಂಬರ್ 3ರ ಒಳಗಾಗಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9448-26-9570. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ನೆಕ್ಸಾ. ತೀಶೆಟ್ಟಿಗೇರಿ ಗ್ರಾಮ ಪಂಚಾಯತಿಯ 2024-25 ಸಾಲಿನ ಗ್ರಾಮ ಸಭೆ, ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಹಾಗೂ 2023-24 ಸಾಲಿನ ಜಮಾಬಂದಿ ನಾಳೆ ಶುಕ್ರವಾರ ಅಧ್ಯಕ್ಷರಾದ ಶ್ರೀಮತಿ ಎಂಎಂ ಪಟ್ಟು ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ತೀಶೆಟ್ಟಿಗೇರಿ ಪಂಚಾಯತಿ ಪ್ರಕಟಣೆ ಕೋರಿದೆ. ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದ್ಯಂಡುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಚೆರಿಯ ಮಕ್ಕಳ ಜೀವಕ್ಕೆ ತೊಂದರೆ ಆಕತನಿಕ ಎಚ್ಚರ ಒಡ್ತೋಂಡು ಆರೋಗ್ಯ ಪಿಂಯ ಕುಟುಂಬ ಕಲ್ಯಾಣ ಇಲಾಖೆರ ಅಧಿಕಾರಿಯಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಹಿಂಗ ಸೂಚನೆ ಕೊಡ್ತತ್ತು. ಚೆರಿಯ ಮಕ್ಕ ಪಿಂಯ ಅವ್ವಂಗಡ ಆರೋಗ್ಯತ್ರ ಬಗ್ಗೆ ಪ್ರತಿಯೊಬ್ಬಂಗಕ್ಕೂ ಅರಿವಿಕೆ ಇರೋಂಡು ನಲ್ಲ ಆರೋಗ್ಯ ಉಂಡೆಂಗಿ ಒರು ಕುಟುಂಬತನ ಚಾಯೋಡೆ ನೀಸೆಣ್ ಪೋಪಕ್ಕೆ ಅನುಕೂಲ ಆಪ, ಇದಂಜ ಆರ್ಥಿಕ ಬೆಳವಣಿಗೆ ಸಹಾಯ ಆಪ ಅಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಅಣ್ಣಚಿ. ಸಾರ್ವಜನಿಕಂಗಕ್ಕೆ ಈ ಮೀದ ಅರಿವಿಕೆ ಬೊಳತುವಕ್ಕೆ ಪಾಲನೆ ಮಾಡಿಯೋಂಡ ಕ್ರಮತ್ರ ಮೀದ ಅವಶ್ಯ ಮಾಹಿತಿ ಕೊಡ್ತದೆ. ಇದೇ ತಿಂಗ 30ನೇ ತಾರೀಕು ಮಡಿಕೇರಿಯ ಬಾಲಭವನತ್ರ ಚಿಂತನಾ ಚಿಲುಮೆ ಸಭಾವಾಡೆಯಲ್ಲಿ ಪೆರಿಯ ನಾಗರಿಕಂಗಡ ವೇದಿಕೆರ 18ನೇ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷಗಳಾನ ಕೆ ಎ ತಿಮ್ಮಯ್ಯನಂಗಡ ಅಧ್ಯಕ್ಷತೆಯಲ್ಲಿ ನಡಪಾಂದು ಅರಿವಿಕೆ ತಂದಿತ್ತು. ಜಿಲ್ಲೆರ ಅರೆಸೇನಾ ಪಡೆ ಮಾಜಿ ಪಟ್ಟಳಕಾರಡ ಒಕ್ಕೂಟತ್ರ 12ನೇ ಕಾಲತ್ರ ಮಹಾಸಭೆ ನಾಳೆ ಪೊಲಾಕ 10:30 ಗಂಟೆಗೆ ಮಡಿಕೇರಿ.